ಕೊಡ್ತೀರಿ ಆರು ಎಕರೆ ಅಂದ್ರೆ ನೆಲದಲ್ಲಿ? ಸರ್, ಈಗ ಮೊದಲು ಫಸ್ಟಿಗೆ ನಾವು ಭೂಮಿಯನ್ನು ಹದ ಮಾಡ್ತೀವಲ್ಲ, ಎರಡು ಸಲ ಮರದಿಂದ ಹೊಡೆದು ಇಲ್ಲ ಟಿಲ್ಲರ್ ಹೊಡೆಸಿ ರೋಟಾವೇಟರ್ ಹೊಡೆಸಿದ ಮೇಲೆ ಸಾಲ್ ಮಾಡ್ತೀವಲ್ಲ, ಅದೇನು ಸರ್ಟಿಫೈಡ್ ಮಾಡಿರ್ತಾರೆ ಗೊಬ್ಬರನ ಸಾರಜನಕ ಮತ್ತು ರಂಜಕನ, ಮತ್ತು ರಂಜಕ ಮತ್ತು ಪೊಟ್ಯಾಶ್ ಇವನ್ನೆಲ್ಲ ಜೊತೆಗೆ ಅರ್ಧ ಭಾಗ ಸಾರಜನಕ ನಾವು ಸಾಲಾಗಿ ಹಾಕಿಬಿಡ್ತೀವಿ. ಓಹೋ, ಸಾಲಾಗಿ ಹಾಕಿ ಗಂಟೆ ಕುಂಟೆ ಹೊಡೆದು ಅಂದರೆ ಬೀಜನ 60-30 ರೂಪಾಯಿದಾಗ ನಾವು ಮೆಕ್ಕೆಜೋಳ ಊರ್ತೀವಿ. ಸಾಲಿಂದ ಸಾಲಿಗೆ 60, ಜೋಳದಿಂದ ಜೋಳಕ್ಕೆ 30 ಸೆಂಟಿಮೀಟರ್ ಅಂತ ಊರ್ತೀವಿ ನಾವು. ಓಹೋ, ಊರ್ದಾಗ ಸುಮಾರು ಎಕರೆಗೆ 25-26 ಸಸಿಗಳು ಕುಂದಿರ್ಬೇಕಾದ್ರೆ ಅದಾಗ ಒಂದು ಎಕರೆಗೆ ಒಂದು ಎಕರೆಗೆ ಸರ್. ಆಮೇಲೆ ಅವು ಮೆಕ್ಕೆ ತೆನೆ ಬಂದು 14 ಸಾಲುಗಳು 52 ಇದ್ರೆ 33 ಕ್ವಿಂಟಲ್ ಒಂದು ಎಕರೆಗೆ ಬರ್ತದೆ. ಆ ಥರ ಮಾಡ್ತೀವಿ ಸರ್. ಅಂದರೆ ಅದು ತುಂಬ ಪ್ಲ್ಯಾನ್ಡ್ ಆಗಿ ಮಾಡ್ತೀರಿ? ಪ್ಲ್ಯಾನ್ ಆಗಿ ಮಾಡ್ತೀವಿ. ಈಗ ಬೀಜೋಪಚಾರ ಅಂತ ಹೇಳ್ತಾರಲ್ವ, ಆ ಥರ ಏನಾದರೂ ನೀವು ಮಾಡ್ತೀರಿ? ಬೀಜೋಪಚಾರ ಏನು ಮಾಡಿಲ್ಲ ಸರ್, ಮಾಡ್ತಾ ಅಂತ ಹೇಳ್ತಾರೆ. ನಮಗೆ ಇದು ಈ ಥರ ಮಾಡೋದ್ರಿಂದ ಯಾವ ರೋಗನೂ ಬರಲ್ಲ. ಈಗೇನು ಈ 2 ವರ್ಷದಿಂದ ಸೈನಿಕ ಹುಳು ಅಂತ ಬರ್ತದೆ, ಆ ಸೈನಿಕ ಹುಳಕ್ಕ ಹತೋಟಿ ಅವರು ಅಗ್ರಿಕಲ್ಚರ್ ಹೇಳ್ತಾರೆ, ಅದನ್ನು ಮಾಡಿದ್ರೆ ಏನು ಬಾಧ ಆಗಲ್ಲ. ಮತ್ತೆ ಈಗ ನೀವು ಈಗ ಅಂದ್ರೆ ಅಂಗಡಿಯಿಂದ ತರುವ ಗೊಬ್ಬರಗಳನ್ನು ಭೂಮಿಗೆ ಕೊಡೋದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಇವನ್ನ ಕೊಟ್ಟಿಗೆ ಗೊಬ್ಬರ ಹೆಚ್ಚಾಗಿ ಹಾಕ್ಲೇಬೇಕು ಸರ್. ಕೊಟ್ಟಿಗೆ ಗೊಬ್ಬರ ಮೊದಲು ಹಾಕ್ತೀವಿ ನಾವೇನು ಸಾರಜನಕ ರಂಜಕ ಪೊಟಾಶ್ ಕೊಡೋದಕ್ಕಿಂತ ಮುಂಚೆ ಮುಂಚೆ ಅದನ್ನ 2 ಸಾಲ ಮಡಿಕೆ ಬಿಡ್ತೀವಿ, ಲಾರ್ಗೋ ಅಂಕಾರ ಮುಂಚೆ ಗೊಬ್ಬರ ಕೊಡಲೇಬೇಕು. ಓಹೋ, ಎಕರೆಗೆ 8 ಬಂಡಿ ಅಂತೇಳಿ ನಾವು 2 ಟ್ರ್ಯಾಕ್ಟರ್ನ ಹೋಗಿ ಉಗಿಸಿ ಚೆನ್ನಾಗಿ ಕಲಸ್ಬೇಕು. ನಿಮ್ಮಲ್ಲಿ ಹೇಗೆ ಕೊಟ್ಟಿಗೆ ಗೊಬ್ಬರ ನಿಮ್ಮಲ್ಲೇ ಜಾಸ್ತಿ ನಮ್ಮ ಇದೆಯಾ? ದನಗಳು ಅದ ಸರ್, ಇದಾವೆ? ನಮ್ಮ ತಲೆ ಮಾಡ್ಕೊಂತೀವಿ. ಎಷ್ಟು ದನಗಳನ್ನು ಸಾಕ್ತೀರಿ? ನಮ್ಮೊಂದು 8 ದನಗಳು ಅದ ಸರ್. ಸಾಕಾಗ್ತದ ನಿಮ್ಮ ಭೂಮಿಗೆ? ಆಗಲ್ಲ, ಮತ್ತೆ ಮಾಡ್ಕೋಬೇಕು ಸರ್. ಮತ್ತೆ ಬೇರೆ ಕಡೆ ತರ್ತೀರ? ಬೇರೆ ಕಡೆ ಖರೀದಿ ಮಾಡ್ತೀರಿ? ಇದನ್ನ ಹಾಕ್ತೀವಿ ನಾವು ಕೋಳಿ ಗೊಬ್ಬರ. ಅಲ್ಲಿ ಮೊಗಲ ಇದೈತಿ ಕೋಳಿ ಗೊಬ್ಬರದ, ಕೋಳಿ ಗೂಡು ಅಲ್ಲಿ ಕೋಳಿ ಗೊಬ್ಬರ. ಪೋಲ್ಟ್ರಿ ಫಾರ್ಮ್ ಇದೆ? ಪೋಲ್ಟ್ರಿ ಫಾರ್ಮ್ ಹಾಕ್ತೀವಿ. ಕೋಳಿ ಗೊಬ್ಬರವನ್ನು ತಂದು ಹಾಕ್ತೀರಿ? ತಂದು ಹಾಕ್ತೀವಿ. ಅಂದ್ರೆ ಇದು ಭೂಮಿ ಹದ ಮಾಡ್ಕೊಳ್ಳುವಾಗನೇ ಹಾಕೊಳ್ತೀರಿ? ಹೌದು, ಭೂಮಿ ಅದಾವ ಸಾಲ್ ಮಾಡೋದಕ್ಕಿಂತ ಮುಂಚೆ ಮಾಡ್ಬೇಕು ಇವನ್ನೆಲ್ಲವನ್ನು. ಓಹೋ, ಸಾಲ್ ಮಾಡೋದಕ್ಕಿಂತ ಮಾಂತ ಬರೋಲ್ಲ ಸರ್. ಕೋಳಿ ಗೊಬ್ಬರ ಬಳಸೋದ್ರ ಮಹತ್ವ ಏನು? ಕೋಳಿ ಗೊಬ್ಬರ ಸಾರ್ ಆದ್ರೆ ಯಥೇಚ್ಛವಾಗಿ ಸಾರ್ವಜನಿಕ ಇರ್ತೈತಿ, ಚಂದ ಕಾಣ್ತೈತಿ, ಆದ್ರೆ ಆ ತಿಪ್ಪೆ ಗೊಬ್ಬರದಷ್ಟು ಕೊಡಂಗಿಲ್ಲ ಅದು. ಹೌದಾ? ಅದು ಯಥೇಚ್ಛವಾಗಿ ಸಾರ್ವಜನಿಕ ಜಾಸ್ತಿ ಇರ್ತದ ಅದರಲ್ಲಿ, ಹಂಗಾಗಿ ಚಂದ ಕಾಣ್ತೈತಿ. ಬಟ್ ಅದು ಇದೇನೈತಲ್ಲ, ಎಲ್ಲ ಕೊಡಂಗಿಲ್ಲ ಅದು. ಪೊಟ್ಯಾಶ್ ರಂಜಕ ಅದ್ರಾಗೆಲ್ಲ ಇರೋಲ್ಲ, ಅದನ್ನು ಕೊಡಲ್ಲ. ಕೊಡಲ್ಲ ಬಟ್ ಕೊಟ್ಟಿಗೆ ಗೊಬ್ಬರ ಮಾತ್ರ ಕೊಟ್ಟಿಗೆ ಗೊಬ್ಬರ. ಈಗ ಕೊಟ್ಟಿಗೆ ಗೊಬ್ಬರ ಖರೀದಿ ಮಾಡೋದಕ್ಕೆ ದುಬಾರಿ ಅನ್ಸುತ್ತೆ ಅಥವಾ ದುಬಾರಿ ಅನ್ಸುತ್ತೆ ಸರ್? ಈಗ ಯಾರು ಅಲ್ಲ, ಈಗ ಸಿಗೋದಲ್ಲ ಹಳ್ಳಿಗಳ ದನಗಳು ಭಾರಿ ಕಡಿಮೆ ಆಗಿದೆಲ್ಲ. ಹೌದು, ಈಗೆಲ್ಲರೂ ಸಹಿತ ವಾಹನ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಟ್ರ್ಯಾಕ್ಟರ್ ಟ್ರಿಲ್ಲರ್ ಈ ತರದಗಳನ್ನೆಲ್ಲ ದನಗಳು ಮಾಡ್ಕೊಂಡು ದನಗಳು ಭಾರಿ ಕಡಿಮೆ, ಗೊಬ್ಬರ ಸಿಗಲ್ಲ ಸರ್. ಆಮೇಲೆ ಈಗ ದನಗಳಂದ್ರೆ ಈಗ ನಿಮ್ಮವೇ ಮೂಲತಃ ಜವಾರಿ ದನಗಳು ಇದ್ರೆ ಬೇರೆ, ಈಗ ಪಶುಸಂಗೋಪನೆ ಮತ್ತೆ ಡೈರಿ ಮಾಡೋದಕ್ಕಾಗಿನೇ ಬೇರೆ ಬೇರೆ ತಳಿಯ ಹಸುಗಳನ್ನೆಲ್ಲ ತರ್ತಾರೆ, ಇವುಗಳ ಗೊಬ್ಬರಗಳು ಬಳಕೆಗೆ ಸೂಕ್ತವಾಗಿರ್ತದೆ ಹೇಗೆ? ಸೂಕ್ತವಾಗಿರ್ತಾವೆ ಸರ್, ಅವು ಜಾಸ್ತಿ ದನ ಮೇಯ್ತೇವೆ, ಭಾರಿ ಗೊಬ್ಬರ ಜಗ್ಗಿ ಬರ್ತದೆ. ಆ ಜಾವರಿ ದನಗಳು ಎಲ್ಲಿ ಹೋಗ್ಬಿಟ್ಟು ಸರ್, ಎಲ್ಲ ಯಾರು ಮನೆಗಳು ಇಲ್ಲ ಇಲ್ಲ. ಯಾಕಂತ ಅವು ಹಾಲು 1/2 ಲೀಟರ್ ಕೊಡ್ತಾವೆ, 1 ಲೀಟರ್ ಕೊಡ್ತಾವಲ್ಲ, ಇವು 4-5 ಲೀಟರ್ ಕೊಡೋದ್ರಿಂದ ಎಲ್ಲರನ್ನು ಇಷ್ಟಪಡೋಲ್ಲ, ಸಾಕಾಕ ಖರ್ಚು ಬರ್ತಂತೆ, ಖರ್ಚು ಬರ್ತದೆ. ಅವಾಗ ನಂಗೆ ಯಾರು ದನ ಕಾಯಕ್ಕೆ ಹೋಗಲ್ಲ, ಹುಡುಗರು ಎಲ್ಲರೂ ಶಾಲೆ ಓದ್ಕೊಂಬಿಡ್ತಾರೆ, ದನ ಕಾಯಕ್ಕೆ ಯಾರು ಹೋಗಲ್ಲ. ದನ ಮೇಯ್ಸ್ಕೊಂಬಂದ್ರೆ ಮಾತ್ರ ಅದನ್ನ ಸಾಕಕ್ಕೆ ಸಾಧ್ಯ, ಕಟ್ಟಿ ಮೇಯ್ಸಕ್ಕೆ ಆಗಲ್ಲ. ಹಾಗಾದಿಲ್ಲ, ಕಟ್ಟಿ ಮೇಯ್ಸಕ್ಕೆ ಆಗಲ್ಲ ಸರ್. ನಿಮ್ಮ ಕುಟುಂಬದ ಒಂದು ಉದಾಹರಣೆ ತೆಗೆದುಕೊಳ್ಳುವಂತೆ, ಈಗ ನಿಮ್ಮ ಮಕ್ಕಳು ಮತ್ತೆ ನಿಮ್ಮ ನಿಮ್ಮ ಮೊಮ್ಮಕ್ಕಳಾಗಿರ್ಬೋದು ಯಾರೇ ಆಗಿರ್ಬೋದು, ಕೃಷಿಗೆ ಆಸಕ್ತಿ ವಹಿಸ್ಕೊಳ್ಳೋದು ಹೇಗಿದೆ? ಐತೆ, ಮತ್ತೆ ಮಾಡ್ಲೇಬೇಕಲ್ಲ ಸರ್, ಅದರಿಂದ ಜೀವನ ಎಲ್ಲ ಕೃಷಿ ಬಗ್ಗೆ ಮಾಡ್ಬೇಕಲ್ಲ. ನಿಮ್ಗೆ ಏನಾದ್ರೂ ಅನ್ಸಿದೆಯಾ ಈ ಕೃಷಿ ಲಾಭದಾಯಕವಲ್ಲ ಇದು? ಸರಿ, ಏನಿಲ್ಲ ಲಾಭದಾಯಕ ಕೃಷಿ ಬಿಟ್ಟರೆ ಏನಿಲ್ಲ, ನಮಗೆ ಕೃಷಿ ಲಾಭದಾಯಕನೇ. ಬಟ್ ಏನಾಗಿದೆ ಅಂತಂದ್ರೆ, ಇವು ಏನು ಕೂಲಿನ ಸರ್ಕಾರ ಜಾಸ್ತಿ ಮಾಡ್ತಲ್ಲ, ಈಗ ಅದು ಭಾಳ ನಮಗೆ ಕೂಲಿ ಜೊತೆಗೆ ನಮ್ಮ ಏನು ಪ್ರೊಡಕ್ಟ್ ಮಾಡಿರ್ತೀವಲ್ಲ ಅದು ಬೆಳೆ ರೇಟ್ ಸಿಗಲ್ಲ, ಅದಕ್ಕೆ ಎಲ್ಲರೂ ಬೇಜಾರು ಮಾಡ್ಕೊಂಡ್ರೆ ರೈತರು ಇದ್ರ ಬಗ್ಗೆ ಅಂತೇಳಿ. ಅಂದರೆ ಕೃಷಿ ಕಾರ್ಮಿಕರಿಗೆ ಜಾಸ್ತಿ ಕೂಲಿ ಕೊಡಬೇಕು. ನಮ್ಮ ಇವ್ನು ಮೊನ್ನೆ 15-16 ರೂಪಾಯಿ ಬಂದು ಮೆಕ್ಕೆಜೋಳ, ಈ ವಾರದಾಗೇನು ಅಲ್ಲಿ ಏರ್ಸಿದ ರೈತರೆಲ್ಲ ಹೋಗ್ಬಿಟ್ಟು ಜೋಳ ಎಲ್ಲ ಮೆಕ್ಕೆಜೋಳ ಹೋದಾಗ 200-300 ರೂಪಾಯಿ ಕಡಿಮೆ ಆಗ್ಬಿಡ್ತು. ಹಂಗಾಗಿ ಸಮಯ ಮತ್ತೆ ಆಳಿಂದ ಮಾತ್ರ 200 ರೂಪಾಯಿ ಮೇಲೆ ಕೊಡ್ಬೇಕು ನಾವು ಒಂದು ದಿವಸಕ್ಕೆ. ಸೊ ಇದು ಈಗ ಬ್ಯಾಲೆನ್ಸ್ ಮಾಡೋ ಸಮಸ್ಯೆ ಆಗಿದೆ, ಭಾರಿ ಕಷ್ಟ, ಭಾರಿ ಕಷ್ಟ. ಅಂದ್ರೆ ಕೂಲಿ ಕಾರ್ಮಿಕರು ಕೂಲಿ ಜಾಸ್ತಿ ಆಗ್ತದೆ, ಜಾಸ್ತಿ ಆಗ್ತದೆ, ಆದ್ರೆ ನಿಮ್ಮ ಉತ್ಪನ್ನದ ಬೆಲೆ ಮಾರ್ಕೆಟ್ಗೆ ಬಂದ ಕಡಿಮೆ ಆಗ್ತದೆ. ಸೊ ಹಾಗಾಗಿ ಈಗ ಒಪ್ಪಂದ ಮಾರ್ಕೆಟ್ ಅಂತ ಹೇಳ್ತಾರೆ, ಒಪ್ಪಂದ ಮಾರ್ಕೆಟ್ ನಮ್ಗೆ ಇದು ಮಾತ್ರ ಕೊಡ್ತಾರೆ ಕಬ್ಬು, ಅದು ಕಬ್ಬಿನಾಗ ಅವ್ರಿಗೆ ನಮಗೆ ಸರಿ ಹೋಗ್ತದೆ. ಆದ್ರೆ ಬಟ್ ಕಡಿಯರು ಅವ್ರು ಏನು 300-400 ಕೊಡ್ತಾರೆ ಟನ್ ಕಡಿಯಕ್ಕೆ, ಹಂಗಾಗಿ ಅದು ಕೂಡ ಸಮಸ್ಯೆ ಅಲ್ಲ. ಓಹೋ, ಈಗ ನಿಮ್ಮ ಭಾಗದಲ್ಲಿ ಈಗ ಮೆಕ್ಕೆಜೋಳವನ್ನೇ ಉದಾಹರಣೆಗೆ ತಗೊಳ್ಳೋಣ, ಮೆಕ್ಕೆಜೋಳ ನೀವು ಬೆಳೀತಾ ಇದ್ದಾರೆ ಆಸಕ್ತಿ ಇದೆ ಮತ್ತು ಅದು ತುಂಬ ಲಾಭದಾಯಕ ಅಂತಲೇ ನೀವು ಬೆಳೀತೀರಿ, ಚೆನ್ನಾಗಿ ಬರ್ತದೆ ಅಂತ ಇದೆ. ಆದರೂ ಯಾವ್ಯಾವ ರೋಗಗಳು ಕಾಡ್ತಾ ಇರ್ತವೆ ನಿಮ್ಮ? ಸರ್, ಅದಕ್ಕೆ 2 ರೋಗ ಬರ್ತವೆ, ಮನೆ ಸೈನಿಕಗಳು ಅಂತ ಅನ್ಕೊಂಟ್ರೋಲ್ ಮಾಡ್ತೀವಿ. ಲಾಸ್ಟ್ಗೆ ಅದು 70-80 ದಿನದಾಗ ವೈರಸ್ ಅಂತ ಬರುತ್ತೆ, ಅದು ವೈರಸ್ ಅಂತ ಬಂದಾಗ ಅದು ಕಂಟ್ರೋಲ್ ಮಾಡೋಕೆ ಕಷ್ಟ, ವರ್ಷ ವರ್ಷ ಬೆಳಿಬಾರ್ದು ಅಂತ ಹೇಳ್ತಾರೆ. 2 ವರ್ಷ ಬೆಳೆ 3 ವರ್ಷದಾಗ ಬೆಳೆದ್ಬಿಟ್ರೆ ಮತ್ತೆ ಅದು ವೈರಸ್ ಬಂದುಬಿಡ್ತದೆ, ಅವಾಗ ಭಾರಿ ಲಾಸ್ ಆಗ್ತದೆ ಅದು ವೈರಸ್. ಅದಕ್ಕೇನೇನೋ ಬರೀ ಕಂಡಿಡ್ದಲ್ಲಿ ಏನು ನೀವು ಹಿಂಗೆ ಇದನ್ನು ಪರಿವರ್ತನೆ ಮಾಡೋದು ಮಾಡಿದ್ದೀರಾ? ಮಾಡ್ಲೇಬೇಕು ಸರ್, 2 ವರ್ಷ ಆದ್ಮೇಲೆ ತೊಗರಿ ಹಾಕ್ತೀವಿ ನಾವು, ತೊಗರಿ ಹಾಕಿ ಮತ್ತೆ ಮಾಡ್ಬೇಕು. ಈ ತರದ ಅನುಸರಿಸ್ತಾ ಇದ್ರಿ. ಸೊ ವೈರಸ್ ಅಂದ್ರೆ ಈಗ ಮೆಕ್ಕೆಜೋಳ ಅದು ಟ್ರೈಕೋಡರ್ಮ್ ಹಾಕಿರೋ ಕಂಟ್ರೋಲ್ ಆಗ್ತದೆ ಅಂತ ಹೇಳ್ತಾರೆ. ನಮ್ಮ ಅನುಭವ ಪ್ರಕಾರ ಜಗ್ಸಲ್ ಹಾಕಿವಿ, ಅದು ಕೈ ಕೊಟ್ಬಿಡ್ತೈತೆ. ನೀವು ಹೇಳದೇನು, ಬೆಳೆಗಳನ್ನ ಪರಿವರ್ತನೆ ಮಾಡ್ಕೊಳ್ತಿರ್ಬೇಕು. ಒಂದ್ ವರ್ಷ ಇದು, ಮತ್ತೊಂದ್ ವರ್ಷ ಇದು, ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಳ್ತಾ ಇದ್ರೆ ಈ ವೈರಸ್ ಬರೋದನ್ನ ತಡಿಬಹುದು, ಬೇರೆ ಬೇರೆ ಕಾಯಿಲೆಗಳು ಬೆಳೆಗಳಿಗೆ ಬರ್ತಕ್ಕಂಥ ಕಾಯಿಲೆಗಳನ್ನ ತಡಿಬಹುದು ಅಂತ. ಹಾ, ಈಗ ಏನು ಮೆಕ್ಕೆಜೋಳಕ್ಕೆ ಏನು ಬರ್ತಾ ಇದೆಯಲ್ಲ ಸೈನಿಕ ಹುಳು, ಅದನ್ನ ನಿಯಂತ್ರಣ ಮಾಡೋದು ಹೇಗೆ, ನೀವು ಮೊದಲಿನಿಂದಲೇ ಗುರುತಿಸ್ತೀರೋ ಅಥವಾ? ಸರ್, ಅದು ಎಲ್ಲಿಗೆ ಒಂದಿನ ಬಿತ್ತಂದ್ರೆ ಪೂರ್ತಿ ಸೈನಿಕ ಅಂದ್ರೆ ದೊಡ್ಡದು, ಒಂದಿಟ್ಟಿಗೆ ಒಂದು ವಾರದಾಗ ಕಂಪ್ಲೀಟ್ ಹೋಗ್ಬಿಡ್ತದೆ ಅಲ್ಲ ಪೂರ್ತಿ ಇದಕ್ಕೆ ಹರ್ಕೊಂಡ್ಬಿಡುತ್ತೆ. ಮತ್ತೆ ನೀವು ಹೆಂಗೆ ಕಾವಲು ಕಾಯ್ತೀರಾ ಅದನ್ನೆಲ್ಲ? ಇಲ್ಲ, ಸ್ಪ್ರೇ ಮಾಡಿಬಿಟ್ರೆ ಹೋಗ್ತದೆ ಸರ್. ಅವ್ರು ಏನಾಗ್ತಾರೆ ಕೃಷಿ ಇಲಾಖೆಯಾಗ ಕೊಡ್ತಾರೆ ಅದನ್ನು, ಬೆಂಜೆಟ್ ಅಂತೇಳಿ, ಬೆಂಜೆಟ್ ಹೊಡೆದ್ರೆ ಹೋಗ್ತದೆ. ತುಂಬ ಲಾಸ್ ಆಗಿದ್ದ ನೆನಪುಗಳು ಇದಾವ? ಇಲ್ಲ, ಬೆಳೆನೇ ಕೈಗೆ ಬಂದಿಲ್ಲ ನನಗೆ ಈ ಸಲ ಮೆಕ್ಕೆಜೋಳ. ಲಾಸ್ ಆಗಿಲ್ಲ ಅಂದ್ರೆ ತುಂಬ ಬೆಳೆಗಳನ್ನ ತುಂಬ ನೋಡ್ಕೊಳ್ತಾ ಏನೇನು ಕಾಯಿಲೆಗಳು ಸಕಾಲಕ್ಕೆ ಬರ್ತವೆ ಬಗ್ಗೆ ನೀವು ಮುಂಜಾಗ್ರತೆ ವಹಿಸಿ? ಮುಂಜಾಗ್ರತೆ ಮಾಡ್ತಿಲ್ಲ, ಬಟ್ ವೈರಸ್ ಮಾತ್ರ ಕಂಟ್ರೋಲ್ ಆಗ್ತಾ ಇಲ್ಲ. ವೈರಸ್ ಬಿದ್ದರೆ ಮತ್ತೆ ವರ್ಷ ಲಾಸ್ ಆಗ್ತದೆ. ಈಗ ನೀವು ಒಂದು ಮಾರ್ಕೆಟದು ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಅಂದ್ರೆ ಈಗ ನೀವು ವೆಚ್ಚ ಜಾಸ್ತಿ ಆಗ್ತದೆ, ಆದ್ರೆ ಉತ್ಪನ್ನ ಬಂದಾಗ ಬೆಲೆ ಕಡಿಮೆ ಆಗ್ತದೆ. ಈಗ APMC ಇದಕ್ಕೆ ನಿಮಗೆ ಪೂರಕವಾಗಿಲ್ವಾ? ಸರ್, APMC ನಮಗೆಲ್ಲ ಎಲ್ಲ ಗೊತ್ತಿದ್ರು ಕೂಡ ಅಲ್ಲಿ ಇರ್ತಕ್ಕಂಥ ಏನೋ ವರ್ತಕರದಾರಲ್ಲ, ಮನೆ ಬಾಗಿಲಿಗೆ ಬಂದು ಬಿಡ್ತಾರೆ. ಮನೆ ಬಾಗಿಲಿಗೆ ಬಂದು APMCಗಿಂತಲೇ 2 ರೂಪಾಯಿ ಜಾಸ್ತಿ ಮಾಡಿ ನೆಲ ಇದನ್ನು ಕೊಡ್ತೀವಿ ಅಂತೇಳಿ ರೈತರನ್ನ ಎಲ್ಲ ಇಲ್ಲೇ ಇದು ಮಾಡಿದ್ಬಿಡ್ತಾರೆ. ಅಲ್ಲಿಗೆ ಹೋಗಕ್ಕೆ ಬಿಡೋದಲ್ಲ ಅವರು. ಓಹೋ, ಅಲ್ಲಿ ಹೋದ್ಮೇಲೆ ಅವರು ರಾಶಿ ಮಾಡಬೇಕು, ಇದನ್ನೆಲ್ಲ ಮಾಡಬೇಕು, ಗ್ರೇಡ್ ತೆಗಿಬೇಕಲ್ಲ. ಹಂಗಾಗಿ ನೀವು ಬಳಸ್ಕೊಳ್ತಿಲ್ಲ APMCಗೆ ಹೋಗಿ ಮಾರಾಟ ಮಾಡಿ? ನಾವು ಕೊಡಿಲ್ಲ ಸರ್, ಇಲ್ಲಿ ಬಂದಲ್ಲೇ ಬಂದು ನಾವು ಮತ್ತೆ ಪೋಲ್ಟ್ರಿ ಫಾರ್ಮ್ ಕೊಡ್ತೀವಿ. ಅವರು ರೇಟ್ ಕರೆಕ್ಟ್ ಇಟ್ಟಿರ್ತಾರೆ. ಮೊದಲು ಫಸ್ಟ್ ಒಂದು 1/2 ಕಿಲೋಮೀಟರ್ ಐತಿ, ಅಲ್ಲೇ ಪೋಲ್ಟ್ರಿ ಫಾರ್ಮ್ ಕೊಟ್ಬಿಡ್ತೀವಿ. ಬೆಲೆ ಹೇಗಿದೆ? ಹೇಗೆ ಬೆಲೆ ಈಗ ಸರ್? 1850 ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಹೆಚ್ಚಾಗಿದ್ದು ಎಷ್ಟಾಗಿತ್ತು ಸರ್? 2500 ಇತ್ತು ಮೊದಲು ಫಸ್ಟ್ಗೆ, ಈಗ ಜೂನ್ ಜುಲೈನಾಗೆ ಈಗ ಮಾಲ್ ಬಂದ್ಮೇಲೆ ಮಕ್ಕಳು 1600 ಬಂದಿತ್ತು, ಈ ವಾರನ 1850 ಅಂತ ಹೇಳ್ತಾರೆ. ಈ ಬಾರಿ ನಿಮ್ಗೆ ಏನಾದ್ರೂ ಮಳೆಯ ಅಭಾವದಿಂದಾಗಿ ಅಥವಾ ಹೆಚ್ಚು ಪ್ರವಾಹ ಬಂದಾಗಿ ಮೆಕ್ಕೆಜೋಳ ತೊಂದರೆ ಆಗಿದ್ದು? ತೊಂದರೆ ಆಗಲಿ, ಈ ವರ್ಷ ಮಳೆಗಾಲ ದೊಡ್ಡ ಮಳೆ ಆಗಿಲ್ಲ, ಸ್ಪ್ರಿಂಕ್ಲರ್ ಮಳೆ ಬಂದಾಗ ಬಂದು ಬಹಳ ಅನುಕೂಲ ಆಗಿದೆ ಸರ್. ಅನುಕೂಲ ಆಗಿದೆ, ಏನು ತೊಂದರೆ ಏನು ತೊಂದರೆ ಆಗಿಲ್ಲ, ನಮ್ಮ ಕಡೆಗೆ ಏನು ಪ್ರವಾಹ ಏನು ಬಿದ್ದಿಲ್ಲ ಒಟ್ಟು. ಈಗ ಮಾರ್ಕೆಟ್ಗೆ ನೀವೇನು ಪೋಲ್ಟ್ರಿ ಫಾರ್ಮ್ ಕೊಡ್ತೀರಿ ಅಂತ ಹೇಳ್ತೀರಿ, ಅಲ್ಲಿ ತೂಕ ಅದು ಇದು ಎಲ್ಲ ಪಾರದರ್ಶಕವಾಗಿ ವೇಬ್ರಿದ್ ಕಟ್ ಅವ್ರದ್ದು, ಮತ್ತೆ ಇಲ್ಲಿ ರೈತರ ತಲೆ ಬಂದು ವ್ಯಾಪಾರ ಮಾಡ್ತಾರಲ್ಲ, ಮತ್ತೆ ಇದ್ದದ್ದು ಮತ್ತೆ 2 ಪೈಸಾ KG ಅಂತ ಮಾಡ್ತಾರ ಅವರೆಲ್ಲ. ಈಗ ನಿಮ್ಗೆ ವಯಸ್ಸಾಗಿದೆ, ಮಾರುಕಟ್ಟೆ ಮತ್ತೆ ಇತ್ಯಾದಿ ಇದನ್ನೆಲ್ಲ ಯಾರು ನೋಡ್ಕೊಳ್ತಾರೆ? ಮಗ ಮಾಡ್ತಾನೆ ಸರ್. ಮಗ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ತರದೆಲ್ಲ ತರಬೇತಿ ಇದೆ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಈ ಕೃಷಿಯಿಂದನೇ ನಮ್ಮ ಜೀವನ ಸುಧಾರಣೆ ಆಗ್ತಾ ಇದೆ, ಮತ್ತು ಮಕ್ಕಳಾಗಲಿ ಅವರ ಮಕ್ಕಳಾಗಲಿ ಶೈಕ್ಷಣಿಕವಾಗಿಯೂ ಬೇರೆ ಬೇರೆ ರಂಗಗಳಲ್ಲಿ ಬೆಳಿಲಿಕ್ಕೆ ಸಾಧ್ಯತೆ ಆಗಿದೆ ಅನ್ನೋದಕ್ಕೆ ನಿಮ್ಮ ಅಭಿಪ್ರಾಯ? ಒಂದು ಹೇಳ್ಬೇಕಂತ ಹೇಳಿದ್ರೆ, ಈ ವಿದ್ಯಾಭ್ಯಾಸದ ಬಗ್ಗೆ ನಾವು ಗೌರವ ಕೊಡಬೇಕು. ಈತ ರೈತ ಏನದನ್ನಲ್ಲ, ಈತ ಮನೆ ಕಟ್ಟಿಗೆಂದು ಮಕ್ಕಳ ಲಗ್ನ ಮಾಡ್ತಾನೆ ಅದನ್ನು ಸಂಪಾದನೆ ಸಂತ ಆಗಲ್ಲ. ಏನು ಜೀವನ ಸತ್ವ ಸಿದ್ಧಾಂತಕ್ಕೆ ಬದುಕ್ಬೋದಾಗಲಿ, ನಾನು ಅರಮನೆ ಕಟ್ಟಿದೆ, ನಾನು ಅದನ್ನು ಮಾಡಿದೆ, ಇದನ್ನ ಮಾಡಿ, ನನ್ನ ಮಗನ ಅಲ್ಲಿ ಮಾಡೋದು ಸಾಧ್ಯನೇ ಇಲ್ಲ. ಕೃಷಿಯಲ್ಲಿ ಅದು ಆಗಲ್ಲ ಸರ್, ಜೀವನ ನಡೀತೈತೆ, ಹೊಟ್ಟೆ ಬಟ್ಟೆ ನಡೀತೈತೆ. ಈಗ ನನಗೆ ಈಗ ತುಂಬ ಸಾಲ ಮಾಡ್ಕೊಂಡ್ಬಿಡ್ತಾರೆ, ಹೆಚ್ಚು ಸಾಲಗಾರ ಸರ್. ಏನಾಗ್ತದೆ ಅಂತಂದ್ರೆ, ಒಂದೊಂದ್ಸಾರಿ ಬೆಳೆಗಳಿವೆ, ನಾನು ಹೇಳಿದ್ರೆ ವೈರಸ್ ಬಿಡ್ತಾರೆ, ಆ ಟೈಮ್ ಕಬ್ಬು ಗಿಬ್ಬು ಆಗಲಿ, ಬೋರ್ನ ನೀರು ಹೋದಾಗ ಅಂತ ಸಮಸ್ಯೆ ಆಗ್ತವೆ ರೈತರಿಗೆ, ಭಾರಿ ಕಷ್ಟ ಆಗ್ತದೆ. ಒಂದೊಂದ್ಸಾರಿ ಲೇಬರ್ ಸಿಗಲ್ಲ, ಕಳೆ ಬಂದಿರ್ತೈತಿ, ಆ ಟೈಮ್ನಾಗ ಅದು ಮೆಕ್ಕೆಜೋಳ ಬಂದು ಟೈಮ್ ಟು ಟೈಮ್ ಮಾಡ್ಬೇಕು, ಅಂತ ಟೈಮ್ನಾಗ ರೈತರಿಗೆ ಲಾಸ್ ಆಗ್ತೈತಿ. ಈಗ ಈ ತರ ಸಾಲಕ್ಕೆ ಹೊರೆಯಾಗದಂತೆ ಕೃಷಿಯಲ್ಲಿ ಒಂದು ನೆಮ್ಮದಿ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಿಮ್ಮ ಅನುಭವ ಹೇಳ್ತದ? ಅಷ್ಟು ನನಗೇನು ಅನಿಸೋದಿಲ್ಲ ಸರ್, ಕಷ್ಟನೇ ರೈತ ಇದೆ, ರೈತರ ಕಷ್ಟ. ಎಲ್ಲಾರು ನಾವು ಸಾಯ್ಬೇಕಾದ್ರೆ ಸಾಲ ಮಾಡೇ ಸಾಯ್ತಾನಾಗಲಿ, ರೊಕ್ಕ ಕೊಟ್ಟು ಯಾರು ಭಾಗ, ನಾವು ಜಗ್ಗಿ ಮಂದಿ ನಮ್ಮ ಅಣ್ಣರು ನಾವೆಲ್ಲ ಪಂಚಾಯತ್ಗಿಂತ ಮಾಡ್ತೀವಲ್ಲ, ಭಾಗ ಮಾಡೋಕೆ ಹೋಗ್ತೀವಲ್ಲ, ಸಾಲನ ಜಾಸ್ತಿ ಹಂಚ್ಕೊಡ್ತೀವಿ. ಇದರಿಂದ ಹೊರಗೆ ಬರೋದು ಏನು ಹೊರಗೆ ಬರ್ತೀವಿ ಸರ್? ಏನು ಮಾಡೋಕ್ಕಾಗಲ್ಲ ಹೊರಗೆ ಬರೋಕ್ಕೆ, ಭಾರಿ ಪ್ರಯತ್ನ ಪಟ್ಟು ನಾವು ಸಣ್ಣದಲ್ಲಿ ಏನಾರು ಮಾಡೋಣ ಸಮಾಜಕ್ಕೆ, ಏನು ಮಾಡೋಕ್ಕಾಗಲ್ಲ. ಹೌದು, ನಮ್ಮ ಕೈಗಿಲ್ಲಲ್ಲ ಮಾ, ಇದು ಒಪ್ಪಂದ ಬೇಸಾಯ ಆದ್ರೆ ಮಾತ್ರ ಸಾಧ್ಯತೆ ಐತಿ, ಇಷ್ಟೇ ನಾವು ಫಿಕ್ಸ್ ಅಪ್ ಬೆಳೆ ಮಾಡ್ರಿ ಅಂತೇಳಿ ಅಂದಾಗ ಒಂದು ಸಾಧ್ಯತೆ ಐತಿ, ಮಾಡ್ಬೋದು. ಇಲ್ಲ ಇದು ಇಲ್ಲಿ ಬೇಕಲ್ಲಿ ಪಾತಾಳಕ್ಕೆ ಹೋಗ್ಬಿಡ್ತು. ಶೇಂಗಾ ಸರ್, 10,000 ರೂಪಾಯಿ ಕೊಟ್ಟು ಬೀಜ ಶೇಂಗಾ ಹಾಕಿದ್ರೆ 5,000 ರೂಪಾಯಿಗೆ ಇದನ್ನು ಕೇಳಂಗಿಲ್ಲ ಶೇಂಗಾನ. ಅಲ್ಲ, ಈ ವರ್ಷ ಶೇಂಗಾ ಮಾಡ್ತಲ್ಲ, ಕೃಷಿಯಲ್ಲಿ ವೆಚ್ಚ ಕಡಿಮೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇದೆ ಅಂತ ಒಂದು ವರ್ಗ ಹೇಳ್ತದೆ. ಅಂದ್ರೆ ಸಾವಯವ ಮಾಡಿ ಕಡಿಮೆ ವೆಚ್ಚಗಳಿಂದ ಕೃಷಿಯನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾರೆ ಸರ್ ರೈತರು, ಯಾಕೆ ನೀವು ಸಾರ್ವಜನಿಕ ಇವು ನಾನು ಹೇಳಿದ ಗೊಬ್ಬರಗೂ ಬಳಸಿದ್ರೆ 30-35 ಕಿಲೋವರೆಗೂ ಬೆಳಿಬಹುದು, ಅದ್ರಾಗ ಆಗಲ್ಲ, ಅದ್ರಾಗ 8-10 ಕಿಲೋಕ್ಕೆ ಬಂದ್ಬಿಡ್ತದೆ. ಅಲ್ಲ, ಇದನ್ನೇ ನೀವು ನಿರಂತರ ಮಾಡಿದ್ರೆ ಬರುತ್ತದೆ ಅಂತ? ಆಗಲ್ಲ ಸರ್, ಮಾಡಿದ ವರ್ಷ ಎಲ್ಲ ಯಾರು ಹೇಳ್ತಾರೆ, ನಾನು ನೋಡಿಲ್ಲ ಇವತ್ತು. ಅಂದ್ರೆ ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕಂತ, ಕೊಟ್ಟಿಗೆ ಗೊಬ್ಬರ ಮತ್ತು ಸಾವಯವ ಮಾಡಬೇಕು ಮತ್ತು ರಾಸಾಯನಿಕ ಗೊಬ್ಬರ. ಏನು ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಅಂದ್ರೆ ಕೂಡ ಇವೇನು ಸರ್ಕಾರಿ ಗೊಬ್ಬರದಷ್ಟು ಇದಾಗಲ್ಲ, ಅವು ಬಂದ್ಬಿಟ್ಟು ಬೆಳೆಗಳಿಗೆ ಮೊದಲಿದ್ದ ನಮ್ಮನ್ನ ಈಗ ಅಲ್ಲಿ ಮಾಡಿ ತಗೊಂಡೋಗಿ ಕೈ ಬಿಟ್ರೆ ಹೆಂಗ ಅಂತೇಳಿ ನಮ್ಗೆ ಮಾಡಬೇಕು ಸಾವಯವ ಅಂತ ಹೇಳ್ತಾರೆ, ಕಷ್ಟ.